ಗೃಹ ಸಚಿವ ಆರಗ ಜ್ಞಾನೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ, ಸಮಯ 6:45. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ಮೊದಲಿಗೆ 554ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ, ನಂತರ ದ್ಯಾಮವ್ವ ಮಾದರ್ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನ ಕೇಳುವಿರಿ. ಈಗ ಒಂದು ಜಾಹೀರಾತು. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲಿನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಈಗ ಕೇಳಿ 554ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇಂದಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಪ್ರಸ್ತುತ ಮಾಡೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಸಂತೋಷಕ್ಕೆ ಕಾರಣ ಏನು ಅನ್ನೋದು ನಿಮಗೆ ಸ್ವಲ್ಪ ಹೊತ್ತಿನೊಳಗೆ ಗೊತ್ತಾಗ್ತದೆ. ಈಗಾಗಲೇ ನಾವು ವಿಚಾರ ಮಾಡದಂಗ ಭಾರತೀಯ ಹವಾಮಾನ ಇಲಾಖೆಯವರು ಈ ಸಲ ಮಾನ್ಸೂನ್ ಸಾಮಾನ್ಯವಾಗಿರ್ತದೆ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮೊದಲೇ ಅವರು ಸಂತೋಷದ ಸುದ್ದಿಯನ್ನು ನಮಗೆ ಕೊಟ್ಟಿದ್ದಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ ಈ ಸಲ ಮಾನ್ಸೂನ್ ಯಾವಾಗ ಬರ್ತದ ಅನ್ನುವಂತಹ ಒಂದು ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ತಮಗೆ ಹೇಳ್ತಾ ಇದ್ದೀವಿ. ಮಾನ್ಸೂನ್ ಪ್ರತಿ ಸಲ ಬರುವುದಕ್ಕಿಂತಲೂ ಈ ಸಲ ಜಲ್ದಿ ಬರ್ತಾ ಇದೆ ಅನ್ನುವಂತಹ ಮಾತು ವಿಜ್ಞಾನಿಗಳಿಂದ ಬರ್ತಾ ಇದೆ. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಮಾನ್ಸೂನ್ ಜೂನ್ 1ನೇ ತಾರೀಕಿಗೆ ಕೇರಳಕ್ಕೆ ಬರುವಂತಹ ಒಂದು ರೂಢಿ ಇತ್ತು. ಆದ್ರೆ ಈ ಸಲ ಏನಾಗಿದೆ ಅಂತಂದ್ರೆ ಅದು ಜಲ್ದಿ ಬರುವಂತಹ ಸೂಚನೆಯನ್ನ ತಜ್ಞರು ಹೇಳ್ತಾ ಇದ್ದಾರೆ. ಈಗಾಗಲೇ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದೊಳಗೆ ಇದಕ್ಕೆ ಪೂರಕವಾದಂತಹ ಚಟುವಟಿಕೆಗಳು ನಡೆದವ. ಅಲ್ಲಿ ಮಳೆಯಾಗುವಂತಹದ್ದು, ಆಮೇಲೆ ಮುಂಗಾರು ಮಾರುತಗಳು ಅಲ್ಲಿ ಶುರುವಾಗಿ ಮುಂಗಾರು ಮಾರುತಗಳ ಒಂದು ಚಲನವಲನ ಅಲ್ಲಿ ಈಗಾಗಲೇ ಶುರುವಾಗಿದೆ. ಅಂದ್ರೆ ನಿನ್ನೆಯಿಂದನೇ May 16ರಿಂದನೇ ಶುರುವಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಹಿಂಗಾಗಿ ನಮ್ಮ ಭಾಗಕ್ಕೆ ಮುಂಗಾರು ಈ ಸಲ ಜಲ್ದಿ ಬರ್ತದ ಅನ್ನುವಂತಹ ಒಂದು ಸೂಚನೆ ಅದ. ಇದು ನಮಗೆಲ್ಲರಿಗೂ ಬಹಳ ಸಂತೋಷ ಕೊಡುವಂತಹದ್ದು. ಇದರ ಪ್ರಕಾರ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುವಂತಹದ್ದು, ಆಮೇಲೆ ಮುಂದಿನ ಯೋಜನೆಗಳನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುವಂತಹ ಒಂದು ಪರಿಸ್ಥಿತಿ ಈಗ ಸನ್ನಿವೇಶ ಅದ ಅಂತ ಹೇಳಿ ಹೇಳಬಹುದು. ಆಮೇಲೆ ಮುಂಗಾರು ಬರುವುದಷ್ಟೇ ಅಲ್ಲ, ಮುಂಗಾರು ಮುಂದುವರಿಯುವುದಕ್ಕೆ ಸಾಕಷ್ಟು ಅನುಕೂಲಕರವಾದಂತಹ ವಾತಾವರಣ ಇದೆ ಅನ್ನುವಂತಹ ಮಾತನ್ನ ತಜ್ಞರು ತಿಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮನ್ಸೂನ್ ಆಗಮನ ಮತ್ತು ಮನ್ಸೂನ್ ಮುಂದುವರಿಕೆಗೆ ಎಲ್ಲ ಬೇಕಾದಂತಹ ಸನ್ನಿವೇಶಗಳು ಅನುಕೂಲಕರ ಆಗ್ಯಾವ ಅನ್ನುವಂತಹ ಮಾತನ್ನ ನಾವು ಗಮನಿಸಬೇಕು. ನಿನ್ನೆಯಿಂದನೇ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದೊಳಗೆ ಮತ್ತು ಬಂಗಾಳ ಕೊಲ್ಲಿಯೊಳಗೆ ಆ ಪ್ರದೇಶ ಏನದ ಅಲ್ಲಿ ಸಾಕಷ್ಟು ಪ್ರಮಾಣದೊಳಗೆ ಮಳೆಯಾಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಮುಂದಿನ ದಿನಗಳಲ್ಲಿ ಕೇರಳದೊಳಗ, ಕರ್ನಾಟಕದ ದಕ್ಷಿಣ ಭಾಗದೊಳಗ, ಅಲ್ಲದೆ ಕರಾವಳಿ ಪ್ರದೇಶಗಳಲ್ಲಿ, ಇನ್ನ ಇವುಗಳ ಜೊತೆಗೇನೆ ಅಸ್ಸಾಂ, ಮೇಘಾಲಯ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ಮಳೆಯ ಚಟುವಟಿಕೆಗಳು ಎರಡು ಮೂರು ದಿವಸದೊಳಗೆ ಶುರುವಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆತ್ಮೀಯರೆ, ಒಂದು ಇಲ್ಲಿ ಗಮನಿಸಬೇಕು ಏನಪ್ಪ ಅಂತಂದ್ರೆ, ಮುಂಗಾರು ಮಾರುತಗಳು ಯಾವ ರೀತಿ ಬರ್ತಾವ ಅಂತಂದ್ರೆ, ಹಿಂದೂ ಮಹಾಸಾಗರದಿಂದ ಆ ಮುಂಗಾರು ಮಾರುತಗಳು ಬರ್ತಾವ. ಮೊದಲು ಅವುಗಳ ಚಟುವಟಿಕೆ ಶುರುವಾಗುವುದೇ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದೊಳಗ, ಅದರ ನಂತರ ಕೇರಳದೊಳಗ, ಆಮೇಲೆ ಅದೇನು ಒಂದು ಲೈನ್ ಬರ್ತದ ಈ ಕಡೆ ನೋಡ್ರಿ, ಈಶಾನ್ಯ ಭಾರತ, ಆಮೇಲೆ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳು, ಅಲ್ಲದೆ ಕೇರಳ, ಇವು ಹೆಚ್ಚು ಕಡಿಮೆ ಒಂದೇ ಒಂದು ಹಾದಿಯೊಳಗೆ ಬರ್ತಾವ. ಮುಂಗಾರು ಮಾರುತಗಳು ಆಗ್ನೇಯ ಭಾಗದಿಂದ ಭಾರತವನ್ನು ಪ್ರವೇಶಿಸುವಂತಹ ಒಂದು ಸಂದರ್ಭದೊಳಗ ಕೇರಳದ ತುದಿ, ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳು, ಆಮೇಲೆ ಈಶಾನ್ಯ ಭಾರತ, ಇವೆಲ್ಲ ಒಂದೇ ಲೈನ್ನೊಳಗೆ ಬರುವುದರಿಂದ ಹೆಚ್ಚು ಕಡಿಮೆ ಈ ಪ್ರದೇಶಗಳಲ್ಲಿ ಒಂದೇ ಸಮಯಕ್ಕೆ ಮುಂಗಾರು ಮಳೆ ಶುರು ಆಗ್ತದ ಅಂತ ಹೇಳಿ ಹೇಳಬಹುದು. ಆದರೆ ನಾವು ಸ್ಟ್ಯಾಂಡರ್ಡ್ ಅಂತ ಹೇಳಿ ಕೇರಳದಿಂದ ನಮ್ಮ ಮುಂಗಾರು ಭಾರತಕ್ಕೆ ಪ್ರವೇಶ ಮಾಡ್ತದ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು. ಅದು ಸ್ಟ್ಯಾಂಡರ್ಡ್ ಆಗಿ ಹೇಳಿದ್ದಾರೆ. ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದೊಳಗೆ ಸಾಮಾನ್ಯವಾಗಿ ಮುಂಗಾರು ಚಟುವಟಿಕೆಗಳು ಶುರುವಾಗುವುದು ಮೇ 20ರ ನಂತರ, 20 ಇರಬಹುದು, 21 ಇರಬಹುದು, 22, ಈ ಸಮಯದೊಳಗೆ ಮುಂಗಾರು ಚಟುವಟಿಕೆಗಳು ಶುರುವಾಗ್ತಾವ ಅಂತಂದ್ರೆ, ಆ ಸಮಯಕ್ಕೆ ಮುಂಗಾರು ಮಾರುತಗಳು ಹಿಂದೂ ಮಹಾಸಾಗರದಿಂದ ಬಂದು ಅಲ್ಲಿ ಮುಂದುವರಿಯುವುದಕ್ಕೆ ಒಂದು ಸೂಚನೆಯನ್ನ ಕೊಡ್ತಾವ. ಆದರೆ ಈ ಸಲ ಏನಾಗಿದಪ್ಪ ಅಂತಂದ್ರೆ, ಮೇ 16ನೇ ತಾರೀಕು ಅಂತಂದ್ರೆ ನಿನ್ನೆಯಿಂದ ಈ ಚಟುವಟಿಕೆಗಳು ಶುರುವಾಗ್ಯಾವ, ಮುಂಗಾರು ಅಡ್ವಾನ್ಸ್ ಆಗ್ತಾ ಇದೆ ಅನ್ನುವಂತಹ ಮಾತು ತಜ್ಞರಿಂದ ಕೇಳಿ ಬರ್ತಾ ಇದೆ. ಅಂದ್ರೆ ಹೆಚ್ಚು ಕಡಿಮೆ 6-7 ದಿವಸ ಜಲ್ದಿ ಬಂದಂತಹ ವಿಚಾರವನ್ನ ನಮ್ಮ ತಜ್ಞರು ದೃಢೀಕರಣ ಮಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಈ ಮುಂಗಾರು ನಮ್ಮ ದೇಶಕ್ಕೆ, ಅಂದ್ರೆ ಕರಾವಳಿ ಕೇರಳ ತೀರಕ್ಕೆ ಜಲ್ದಿ ಬರಬಹುದು ಅನ್ನುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು ಆತ್ಮೀಯರು, ಏನಪ್ಪಾ ಅಂತಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದೊಳಗೆ ಚಟುವಟಿಕೆಗಳು ಶುರು ಆಗಿರಬಹುದು, ಆದ್ರೆ ಅಲ್ಲಿ ಚಟುವಟಿಕೆಗಳಿಗೂ ಮತ್ತು ಮುಂಗಾರು ಭಾರತಕ್ಕೆ ಪ್ರವೇಶ ಮಾಡುವಂತಹ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಕೂಡ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಏನಾದರೂ ಚಟುವಟಿಕೆ ನಡೆದ್ರೆ ಇದ್ರ ಮೇಲೆ ಹೌದಪ್ಪ ಜಲ್ದಿ ಬರಬಹುದು ಅಥವಾ ತಡ ಮಾಡಿ ಬರಬಹುದು ಅನ್ನುವಂಥ ವಿಚಾರವನ್ನ ಹೇಳಕ್ ಆಗಂಗಿಲ್ಲ ಅನ್ನುವಂಥ ಮಾತನ್ನು ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಇದು ತಮಗೂ ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ದೀವಿ. ಒಂದ್ ವೇಳೆ ಅಲ್ಲಿ ನಡೆದಿದ್ರೂ ಸಹಿತ ಇಲ್ಲಿ ಅದಕ್ಕೆ ಇದಕ್ಕೆ ಏನು ಸಂಬಂಧಿಲ್ಲ ಅನ್ನುವಂಥ ಮಾತನ್ನು ಕೂಡ ತಜ್ಞರು ಹೇಳುವುದನ್ನ ನಾವು ಗಮನಿಸಬೇಕು. ಆದರೂ ಕೂಡ ವಾತಾವರಣದೊಳಗೆ ಒಳ್ಳೆ ಅನುಕೂಲಕರವಾದಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ಯಾವ ಅನ್ನುವಂತಹ ಮಾತನ್ನ ಗಮನಿಸಬೇಕು. ಈ ಚಟುವಟಿಕೆ ಶುರು ಆಗೋದಕ್ಕಿಂತ ಮೊದಲು ಭಾರತದೊಳಗೆ ತಾವು ನೋಡಿದ್ರಿ ಬಿಸಿ ಗಾಳಿ ಅಲೆ, ಹೀಟ್ ವೇವ್ ಅನ್ನುವಂತಹದ್ದು ವ್ಯಾಪಕವಾಗಿ ಇತ್ತು. ಅದನ್ನ ನಾವೆಲ್ಲರೂ ಕೂಡ ಅನುಭವಿಸಿದ್ದೀವಿ. ವಾಯವ್ಯ ಭಾರತದೊಳಗೆ, ಆಮೇಲೆ ಮಧ್ಯ ಭಾರತದೊಳಗೆ ಏನು ಹೀಟ್ ವೇವ್ ಇತ್ತು, ಅದರ ಪರಿಣಾಮವಾಗಿ ಸಾಕಷ್ಟು ತೊಂದರೆಗಳನ್ನ ನಾವು ಅನುಭವಿಸ್ತಾ ಇದ್ವಿ. ಅಂಥ ಒಂದು ಹೀಟ್ ವೇವ್, ಅಂಥ ಒಂದು ಬಿಸಿ ಗಾಳಿ ಅಲೆ ಇನ್ನು ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ತದೆ ಅನ್ನುವಂತಹ ಸೂಚನೆಯನ್ನು ಕೂಡ ತಜ್ಞರು ನೀಡ್ತಾ ಇದ್ದಾರೆ. ಇದು ನಮಗ ನಿಮಗ ಎಲ್ಲರಿಗೂ ಬಹಳ ಸಮಾಧಾನ ಕೊಡುವಂತಹ ವಿಷಯ. ಮುಂದಿನ ದಿನಗಳಲ್ಲಿ ಏನು ಉಷ್ಣತೆ ಅದ, ಅದು ಗರಿಷ್ಠ ಉಷ್ಣತಾಮಾನ ಮತ್ತು ಕನಿಷ್ಠ ಉಷ್ಣತಾಮಾನ ಎರಡೂ ಕೂಡ ಕಡಿಮೆ ಆಗುವಂತಹದನ್ನ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಅಸಾನಿ ಚಂಡಮಾರುತ ಅಂತನೂ ಕೂಡ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಕಳೆದ ವಾರ ನಾವು ನೋಡಿದೀವಿ ಅಸಾನಿ ಚಂಡಮಾರುತದ ಪರಿಣಾಮ ನಮ್ಮ ಉತ್ತರ ಕರ್ನಾಟಕದ ಮೇಲೆ ಅಷ್ಟೇನು ಆಗಲಿಕ್ಕಿಲ್ಲ ಅನ್ನುವಂತಹ ಒಂದು ಮಾತು ಇತ್ತು. ಆ ಸೂಚನೆ ಕೂಡ ನಾವು ಕೊಟ್ಟಿದ್ವಿ, ಎಲ್ಲೋ ಕೆಲವು ಕಡೆಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಇದ್ದು ಅನ್ನುವಂತಹ ಮಾತಿತ್ತು ಬುಧವಾರ ಮತ್ತು ಗುರುವಾರ. ಅದರ ಜೊತೆಗೆ ಬುಧವಾರ ಗುರುವಾರ ಮತ್ತು ಸಾಧ್ಯ ಆದರೆ ಶುಕ್ರವಾರ ಈ ಮೂರು ದಿನಗಳಲ್ಲಿ ಮೋಡ ಮುಸುಕಿದ ವಾತಾವರಣ ಇರುವಂತಹ ಸಾಧ್ಯತೆಗಳು ಅದಾವ ಎಲ್ಲಾ ಜಿಲ್ಲೆಗಳಲ್ಲಿ ಅನ್ನುವಂತಹ ಒಂದು ಮುನ್ಸೂಚನೆ ಕೂಡ ಆಯಿತು. ಅದೇ ಪ್ರಕಾರವಾಗಿ ಬಹುತೇಕ ಈ ಎರಡು ಮೂರು ದಿವಸ ಏನಾಯಿತು ಅಂತಂದ್ರೆ ಎಲ್ಲಾ ಕಡೆ ಮೋಡ ಮುಸುಕಿದಂತಹ ವಾತಾವರಣ ಅಸಾನಿ ಚಂಡಮಾರುತದ ಮೂಲಕ ಆಯಿತು. ಅದರ ಜೊತೆಗೆ ನಿರೀಕ್ಷೆ ಮಾಡಲಾರದೆ ಕೆಲವೊಂದು ಕಡೆ ಒಳ್ಳೆ ಮಳೆಯಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ವಿಜಯಪುರ ಜಿಲ್ಲೆ ಒಳಗೆ ಬಹಳಷ್ಟು ಮಳೆಯನ್ನ ಗುರುವಾರ ದಿವಸ ನಾವು ನೋಡಿದ್ವಿ. ಕುಂಭದ್ರೋಣ ಮಳೆ ಅಂತೇಳಿ ಏನು ಕರೆಯುವುದಿಲ್ಲ, ಆದ್ರೆ ಉತ್ತಮವಾದಂತಹ ಒಂದು ಮಳೆಯನ್ನ ನಾವು ನೋಡಿದ್ವಿ. ಅದರ ಜೊತೆಗೆ ಗುಡುಗು ಮಿಂಚು ಸಿಡಿಲುಗಳ ಆರ್ಭಟ ಕೂಡ ನಾವು ಬಹಳ ದಿನಗಳ ನಂತರ ವಿಜಯಪುರ ಜಿಲ್ಲೆ ಒಳಗೆ ನೋಡಿದ್ವಿ. ಅನೇಕ ಕಡೆಗಳಲ್ಲಿ ಮಳೆಯಾಗಿ ಜನರಿಗೆ ತಂಪು ನೀಡಿದಂತಹ ಒಂದು ಸಮಯ ಅಂತ ಹೇಳಿ ಹೇಳಬಹುದು. ಆದ್ರೆ ಇದರ ಜೊತೆಗೇನೆ ಎಲ್ಲೆಲ್ಲಿ ಸಿಡಿಲುಗಳ ಆರ್ಭಟ ಇತ್ತು ಅಲ್ಲಿಯೂ ಕೂಡ ತೊಂದರೆಯಾಗಿದ್ದನ್ನ ಕೂಡ ನಾವು ನೋಡಿದ್ವಿ. ಅನೇಕರು ನೋವನ್ನ ಅನುಭವಿಸಿದರು, ಜಾನುವಾರುಗಳಿಗೆ ತೊಂದರೆಯಾಯಿತು. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂತಹ ವಿಚಾರ ಇರುತ್ತದ, ಆದ್ರೆ ಪ್ರಕೃತಿಯ ಮುಂದೆ ನಾವು ಅಸಹಾಯಕರಾಗಿರ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ನಾವು ಸುರಕ್ಷತೆಯನ್ನ ಕಾಪಾಡಿಕೊಳ್ಳುವುದು ಮತ್ತೆ ಎಚ್ಚರಿಕೆಯನ್ನು ವಹಿಸುವುದು ಬಹಳ ಅಗತ್ಯ ಇರ್ತದೆ. ಅದೇ ವಿಚಾರವನ್ನ ನಾವು ಈ ಕಾರ್ಯಕ್ರಮದೊಳಗೆ ತಮಗೆ ಯಾವತ್ತು ಹೇಳ್ತಾ ಇರ್ತೀವಿ. ಇಂಥ ಒಂದು ಸಂದರ್ಭ ಬಂದಾಗ ನಮ್ಮನ್ನ ನಾವು ಕಾಯ್ಕೊಳ್ಬೇಕು ಅನ್ನುವಂತಹ ವಿಚಾರ ಏನದ ಅದು ಬಹಳ ಮುಖ್ಯವಾದಂತಹದ್ದು. ಜೀವ ಅಮೂಲ್ಯವಾದಂತಹದ್ದು, ಜನರ ಜೀವ ಆಗಿರಬಹುದು ಅಥವಾ ಜಾನುವಾರುಗಳ ಜೀವ ಆಗಿರಬಹುದು ಬಹಳ ಅಮೂಲ್ಯವಾದಂತಹದ್ದು. ಅದರ ಕಡೆ ತಾವು ದಯವಿಟ್ಟು ಲಕ್ಷ್ಯ ಕೊಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಏನು ಮುಂಗಾರು ಬರ್ತದೆ ಯಾವಾಗ ಬರ್ತದೆ ನೀವು ಹೇಳ್ತಾ ಇಲ್ಲ ಅನ್ನುವಂಥ ಮಾತನ್ನ ನೀವೆಲ್ಲ ಅಂತಿರಬಹುದು, ಇನ್ನೂ ಹೇಳ್ತಾ ಇಲ್ಲ ಅಂತೇಳಿ. ಆದರೂ ಕೂಡ ನಾವು ಅದೇ ಮಾತನ್ನು ನಿಮಗೆ ಹೇಳ್ತೀವಿ, ಇನ್ನು ಮುಂದಿನ ಕ್ಷಣಗಳಲ್ಲಿ ಯಾವತ್ತು ಬರ್ತದ ಮುಂಗಾರು ಅನ್ನೋದನ್ನ ನಾನು ತಮಗೆ ತಿಳಿಸ್ತೀನಿ. ಆತ್ಮೀಯರೇ, ಸಾಮಾನ್ಯವಾಗಿ ಈಗಾಗಲೇ ಹೇಳಿದಂಗ ಮುಂಗಾರು ಜೂನ್ 1ನೇ ತಾರೀಕು ಕೇರಳ ತೀರಕ್ಕೆ ಬರ್ತದೆ. ಅದರ ನಂತರ ದಕ್ಷಿಣ ಕರ್ನಾಟಕ ಆಮೇಲೆ ಉತ್ತರ ಕರ್ನಾಟಕ ಹಿಂಗ ಮುಂದುವರಿತ ಇಡೀ ದೇಶವನ್ನ 2 ತಿಂಗಳಲ್ಲಿ ಆವರಿಸಿಕೊಳ್ಳುತ್ತದೆ ಅನ್ನುವಂಥದ್ದು ತಮಗೆ ಗೊತ್ತೇ ಅದ. ಭಾರತೀಯ ಹವಾಮಾನ ಇಲಾಖೆಯವರು ಕಳೆದ 17 ವರ್ಷಗಳಿಂದ ಈ ಒಂದು ಸೂಚನೆಯನ್ನು ನಮಗೆ ಕೊಡ್ತಾ ಇದ್ದಾರೆ. 2005ರೊಳಗೆ ಅವರು ಶುರು ಮಾಡಿದ್ರು, 2021ರ ತನಕ 17 ವರ್ಷ ಏನು ಕಳೆದು ಹೋದು. ಇಲ್ಲಿ ತನಕ 17 ವರ್ಷಗಳಲ್ಲಿ ಕೇವಲ 1 ವರ್ಷವನ್ನ ಬಿಟ್ರೆ ಉಳಿದ ಎಲ್ಲಾ ವರ್ಷಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿದಂತಹ ಒಂದು ಮಾನ್ಸೂನ್ ಆಗಮನದ ಮುನ್ಸೂಚನೆ ಏನದ ಅದು ಸರಿಯಾಗಿದೆ, ಕರಾರುವಾಕ್ಯಾಗಿದೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇದು ನಾವು ತಂತ್ರಜ್ಞಾನವನ್ನ ಅಳವಡಿಸಿಕೊಂಡ ನಂತರ ಯಾವ ರೀತಿಯಾಗಿ ನಾವು ಬಲಾಢ್ಯವಾಗಿ ಈ ಕ್ಷೇತ್ರದೊಳಗೆ ಬೆಳೆದೀವಿ ಅನ್ನೋದನ್ನ ಸೂಚಿಸ್ತದೆ. ನಮ್ಮ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಪ್ರಬಲ ಆಗ್ತಾ ಇದೆ. ಆ ತಂತ್ರಜ್ಞಾನದ ಮೂಲಕವಾಗಿ ನಾವು ಕರಾರುವಾಕಾದಂತಹ ಒಂದು ಸಮಯವನ್ನ ಘೋಷಣೆ ಮಾಡುವುದಕ್ಕೆ ಸಾಧ್ಯ ಆಗಿದೆ. ಅದರಿಂದಾಗಿ ನಮ್ಮ ರೈತರಿಗೆ ಬಹಳಷ್ಟು ಅನುಕೂಲವಾಗಿದೆ ಅನ್ನುವಂತಹ ಮಾತು ನಮ್ಮ ಎಲ್ಲರಿಗೂ ಹೆಮ್ಮೆ ತರುವಂತಹ ಒಂದು ವಿಷಯ. ಕಳೆದ 5 ವರ್ಷಗಳಲ್ಲಿ ಯಾವ ರೀತಿಯಾದಂತಹ ಒಂದು ಮುನ್ಸೂಚನೆ ಇತ್ತು ಅನ್ನೋದನ್ನ ಉದಾಹರಣೆಗಾಗಿ ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಗಮನಿಸಬೇಕು. 2017ರೊಳಗೆ ಮುನ್ಸೂಚನೆ ಏನಿತ್ತು ಅಂತಂದ್ರೆ 30ನೇ ಮೇಕ್ ಅಂದ್ರೆ ಮೇ 30ನೇ ತಾರೀಕು ಮಾನ್ಸೂನ್ ಬರ್ತದ ಕೇರಳ ತೀರಕ್ಕೆ ಅನ್ನುವಂತಹ ಸೂಚನೆ ಇತ್ತು. ಆಗಿದ್ದೇನಪ್ಪ ಅಂತಂದ್ರೆ ಅದೇ ದಿವಸ ಮಾನ್ಸೂನಿನ ಆಗಮನ ಆಗಿದೆ. ಅಂದ್ರೆ 100ಕ್ಕೆ 100ರಷ್ಟು ಇಲ್ಲಿ ಸರಿಯಾದಂತಹ ಒಂದು ಮುನ್ಸೂಚನೆ ಅನ್ನೋದು ಗಮನಿಸಬೇಕು. 2017ರೊಳಗೂ ಕೂಡ ಅದೇ ರೀತಿಯಾದಂತಹ ಒಂದು ಅನುಭವ ನಾವು ನೋಡ್ತಾ ಇದ್ದೀವಿ. 29ನೇ ಮೇ ದಿವಸ ಮುಂಗಾರು ಬರ್ತದ ಅನ್ನುವಂತಹ ಒಂದು ಮುನ್ಸೂಚನೆ ಇತ್ತು. ಅದೇ ದಿವಸ ಮುಂಗಾರು ಬಂದಿದೆ ಕೇರಳ ತೀರಕ್ಕೆ. 2019ರೊಳಗೆ ಜೂನ್ 6ನೇ ತಾರೀಕು ಬರ್ತದ ಕೇರಳ ತೀರಕ್ಕೆ ಅಂತ ಹೇಳಿ ಹೇಳಿದ್ರು, ಬಂದಿದ್ದು 8ನೇ ತಾರೀಕು ಜೂನ್. 2020ರೊಳಗೆ ಜೂನ್ 5ನೇ ತಾರೀಕು ಬರ್ತದ ಅಂತ ಹೇಳಿ ಹೇಳಿದ್ರು, ಬಂದಿದ್ದು ಅದಕ್ಕಿಂತ ಮೊದಲು ಜೂನ್ 1ನೇ ತಾರೀಕಿಗೆ. 2021 ಅಂತಂದ್ರೆ ಕಳೆದ ವರ್ಷ ಮೇ 31ಕ್ಕೆ ಬರ್ತದ ಅಂತ ಹೇಳಿ ಹೇಳಿದ್ರು, ಬಂದಿದ್ದು ಜೂನ್ 3ನೇ ತಾರೀಕು. ಇಲ್ಲಿ ಗಮನಿಸಬೇಕು, ಯಾವಾಗಲೂ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ತಾರೀಕನ್ನ ಹೇಳ್ತಾರೆ, ಆ ತಾರೀಕಿನ ಆಸುಪಾಸಿನ 4 ದಿವಸಗಳನ್ನ ನಾವು ಎಕ್ಸ್ಟ್ರಾ ಅಂತ ಹೇಳಿ ತಗೋಬೇಕಾಗ್ತದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈಗ 31ನೇ ಮೇ ಅಂತಂದಾಗ ಅದರ ಹಿಂದಿನ 4 ದಿವಸಗಳು ಅಥವಾ ಮುಂದಿನ 4 ದಿವಸಗಳು ಈ ಒಂದು ವ್ಯಾಪ್ತಿಯೊಳಗೆ ಮುಂಗಾರಿನ ಪ್ರವೇಶ ಆಗುತ್ತದ ಅನ್ನುವಂತಹ ವಿಚಾರ ನಾವು ಹಿಂದಿನ ಕಾರ್ಯಕ್ರಮಗಳಲ್ಲಿ ಹೇಳಿವಿ. ಅದನ್ನ ಎರರ್ ಅಂತ ಹೇಳಿ ಕರಿತೀವಿ. 4 ದಿವಸ ಮೊದಲರೆ ಬರಬಹುದು ಅಥವಾ 4 ದಿವಸ ಮುಂದಾದರೂ ಹೋಗಬಹುದು. ಈ ಒಂದು ಲೆಕ್ಕದೊಳಗೆ ಕಳೆದ 17 ವರ್ಷಗಳಿಂದ ಏನು ಭಾರತೀಯ ಹವಾಮಾನ ಇಲಾಖೆಯವರು ಮುನ್ಸೂಚನೆ ನೀಡುತ್ತಾ ಬಂದಿದ್ದಾರೆ ಅದು ಕರಾರು ವಾಕ್ ಆಗಿದೆ ಅಂತ ಹೇಳಿ ಹೇಳಬಹುದು. ಆದ್ರೆ ಒಂದೇ ಒಂದು ವರ್ಷ 2015 ಇದು ಘಟಿಸಲಿಲ್ಲ ಅನ್ನೋದೊಂದು ಬಿಟ್ಟರೆ ಉಳಿದಂತೆ ಈ ಒಂದು ಮಾಡೆಲ್ ಏನಿದೆ, ಈ ಮಾಡೆಲ್ಲು ಪಕ್ಕಾ ಆದಂತಹ ಮಾಡೆಲ್ಲು. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೂ ಸುಧಾರಣೆ, ಇದಕ್ಕಿಂತಲೂ ಸುಧಾರಿಸಿದ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವುದಕ್ಕೆ ಇಲಾಖೆ ಸಿದ್ಧವಾಗಿದೆ. ಮತ್ತೆ ಏನೇನು ಬದಲಾವಣೆಗಳು ಬೆಳವಣಿಗೆಗಳು ಆಗ್ತಾ ಇರ್ತಾವ ತಂತ್ರಜ್ಞಾನದ ಸಂಶೋಧನೆ ಒಳಗ, ಅವುಗಳನ್ನ ಜನರ ಕಲ್ಯಾಣಕ್ಕಾಗಿ ಬಳಸುವಂತಹ ಒಂದು ಕಾರ್ಯವನ್ನ ಸರ್ಕಾರ ಮಾಡೇ ಮಾಡ್ತದೆ ಅನ್ನುವಂತಹ ಒಂದು ಭರವಸೆ ಎಲ್ಲರಿಗೂ ಇದ್ದೇ ಇದೆ. ಇದು ಇಲ್ಲಿ ತನಕ ನಡೆದು ಬಂದಂತಹ ಒಂದು ಹಾದಿಯಾಯಿತು, 17 ವರ್ಷಗಳ ಹಾದಿಯಾಯಿತು. ಈ ವರ್ಷದ್ದೇನ್ರಿ ಅನ್ನುವಂಥದ್ದು ನೀವು ಕೇಳ್ತಾ ಇದ್ದೀರಿ. ಈ ವರ್ಷದ್ದು ಕೂಡ ನಾವು ತಮಗ ಹೇಳ್ತಾ ಇದ್ದೀವಿ. ಈ ವರ್ಷ ಮುಂಗಾರು ಜಲ್ದಿ ಬರ್ತದ ಅಂತ ಏನ್ ಹೇಳ್ತಾ ಇದ್ದೀವಲ್ಲ, ಜಲ್ದಿನೇ ಬರ್ತಾ ಇದೆ. 27 ಮೇ ಈ ದಿವಸ ಕೇರಳ ತೀರಕ್ಕೆ ಬರ್ತದ. 27 ಮೇ ಅಂತಂದ್ರ ಇಲ್ಲಿ ಗಮನಿಸಬೇಕು, 4 ದಿವಸ ಮೊದಲಾದ್ರೂ ಬರಬಹುದು ಅಥವಾ 4 ದಿವಸ ನಂತರ ಆದ್ರೂ ಬರಬಹುದು. ಇದು ಸ್ಟ್ಯಾಂಡರ್ಡ್ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಅಂದ್ರ May 24 ಬರಬಹುದು ಅಥವಾ May 30 ಬರಬಹುದು. ಈ ವ್ಯಾಪ್ತಿಯೊಳಗ 24 ರಿಂದ 30 ಮೇ ಈ ವ್ಯಾಪ್ತಿಯೊಳಗ ಈ ಸಲ ಮುಂಗಾರು ಕೇರಳ ತೀರಕ್ಕೆ ಬರ್ತದ. ಅದರ ನಂತರ ವಾತಾವರಣದ ಸನ್ನಿವೇಶಗಳನ್ನ ಗಮನಿಸಿ ಮುಂದೆ ಯಾವ ರೀತಿ ಅದು ಇಡೀ ದೇಶದೊಳಗ ಹಬ್ಬತದ ಅನ್ನುವಂಥದ್ದನ್ನ ನಾವು ನೋಡೋಣಂತ. ಆದ್ರೆ ಈಗಿನ ಒಂದು ಸನ್ನಿವೇಶದ ಪ್ರಕಾರ ಎಲ್ಲಾ ಅನುಕೂಲಕರವಾದಂತಹ ವಾತಾವರಣದ ಅಂಶಗಳದಾವ. ಇವುಗಳ ಆಧಾರದ ಮೇಲೆ ಈಗೇನು ತಾರೀಖು ಹೇಳಿದ್ದಾರೆ ಭಾರತೀಯ ಹವಾಮಾನ ಇಲಾಖೆಯವರು, 27 ಮೇ ಕೇರಳ ತೀರಕ್ಕೆ ಮುಂಗಾರಿನ ಆಗಮನ ಆಗುವಂತಹದ್ದು. ಅದೇ ರೀತಿಯಾಗಿ ಆಗಲಿ ಅಂತೇಳಿ ನಾವು ನೀವು ಕೂಡ ಆಶಾ ಮಾಡೋಣ. ಯಾವ ರೀತಿ ಈ ಮುನ್ಸೂಚನೆ ಅದ ಅದರ ಪ್ರಕಾರ ನಾವು ನಮ್ಮ ತಯಾರಿಯನ್ನ ಮಾಡಿಕೊಳ್ಳೋಣ. ಈ ಸಲ ಹೆಂಗಾದರೂ ಹೇಳಿದ್ದಾರೆ, ಈ ಸಲ ಒಳ್ಳೆ ಮುಂಗಾರು ಇದೆ, ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದೊಳಗ ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಸಾಮಾನ್ಯವಾದಂತಹ ಮಳೆಗಾಲಂತೂ ಇದ್ದೇ ಅದ, ಆದ್ರೆ ಈ ಭಾಗಕ್ಕೆ ವಿಶೇಷವಾದಂತಹ ಒಂದು ಕೊಡುಗೆ ಕೂಡ ಅದ. ಸ್ವಲ್ಪ ಹೆಚ್ಚಿನ ಮಳೆಯನ್ನ ಈ ವರ್ಷ ನಾವು ಇಲ್ಲಿ ನೋಡಬಹುದು ಅನ್ನುವಂತಹ ವಿಚಾರವನ್ನ ಈಗಾಗಲೇ ತಜ್ಞರು ಹೇಳಿದ್ದಾರೆ. ಅಲ್ಲದೆ ಇನ್ನೊಂದು ಮಾತನ್ನ ಕೂಡ ಅವರು ಹೇಳಿದ್ರು, ಏನಪ್ಪಾ ಅಂತಂದ್ರೆ ಮೇ ತಿಂಗಳಲ್ಲಿ ಎಷ್ಟು ಮಳೆ ಆಗಬೇಕಾಗಿತ್ತು ಸರಾಸರಿ ಮಳೆ, ಅಷ್ಟು ಮಳೆಯನ್ನ ನಾವು ಪೂರ್ವ ಮುಂಗಾರು ಸಮಯದೊಳಗ ನೋಡಬಹುದು ಅನ್ನುವಂತಹ ವಿಚಾರ ಹೇಳಿದ್ರು. ಅದೇ ರೀತಿಯಾಗಿ ಇಲ್ಲಿ ತನಕ ಘಟನೆಗಳು ಘಟಿಸ್ತಾ ಇದ್ದವ, ಒಳ್ಳೆ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ಮತ್ತ ಇದಕ್ಕೆ ಸಾಕ್ಷಿ ಅನ್ನುವಂಗ KRS ಜಲಾಶಯದೊಳಗ ಕನ್ನಂಬಾಡಿ ಅಣೆಕಟ್ಟಿನೊಳಗ ಹೋದ ವರ್ಷ ಎಷ್ಟು ನೀರಿತ್ತು ಅದಕ್ಕಿಂತ 12 ಫೂಟ್ ನೀರು ಹೆಚ್ಚಿಗೆ ಬಂದದ, ಸುಮಾರು 20 TMC ಅಷ್ಟು ಹೆಚ್ಚಿನ ನೀರು ಅಲ್ಲಿ ಸಂಗ್ರಹ ಆಗ್ಯದ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ಇದು ಒಂದು ಸಕಾರಾತ್ಮಕವಾದಂತಹ ಒಂದು ಅಂಶ ಅಂತ ಹೇಳಬಹುದು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಮೇ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಮಳೆಯನ್ನ ನಾವು ನೋಡಿದ್ವಿ. ಹೆಚ್ಚಿನ ಮಳೆ ಈ ಸಲ ನಮಗೆ ಅನಿಸಬಹುದು, ಆದ್ರೆ ಸರಾಸರಿಯಾಗಿ ಎಷ್ಟು ಮಳೆ ಬರಬೇಕಾಗಿತ್ತು ಅಷ್ಟು ಮಳೆ ಬಂದದಕ್ಕೆ ಅಲ್ಲಿ ನೀರಿನ ಪ್ರವಾಹ ಹೆಚ್ಚಿಗೆ ಇದೆ ಅನ್ನುವಂತಹ ಮಾತು ನಮಗೆ ಮನದಟ್ಟಾಗ್ತದೆ. ಆತ್ಮೀಯರೇ, ಆಸಾನಿ ಚಂಡಮಾರುತ ನಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ ಅನ್ನುವಂತಹ ಮಾತು ಇತ್ತು, ಅಂತ ಮುನ್ಸೂಚನೆ ಇದ್ದಿದ್ದು ತಮಗೆಲ್ಲ ಗೊತ್ತಿರುವಂತದ್ದು. ಆದ್ರೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಅದರಿಂದಾಗಿ ಗುರುವಾರ ದಿವಸ ಏನು ಮಳೆಯಾಯಿತು, ಅದರಿಂದಾಗಿ ಸಾಕಷ್ಟು ಉಷ್ಣತೆ ಒಳಗ ಇಳಿಕೆಯಾಗಿದ್ದನ್ನ ನಾವು ನೋಡಿವಿ. ಸುಮಾರು 2-3 ದಿವಸ ತಂಪಾದಂತಹ ಒಂದು ವಾತಾವರಣ ಇತ್ತು, ಏನು ಧಗೆಯಿಂದ ನಾವೆಲ್ಲ ಕಂಗೆಟ್ಟಿದ್ವಿ. ಅದರಿಂದ ಸ್ವಲ್ಪ ದಿವಸ ಆದರೂ ಆರಾಮ್ ಸಿಕ್ತು ಅಂತ ಹೇಳಬಹುದು. 4 ರಿಂದ 6 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆ ಆಗಿರುವುದು ಬಹಳ ಗಮನೀಯವಾದಂತಹ ಒಂದು ಅಂಶ ಅಂತ ಹೇಳಬಹುದು. ಇದಕ್ಕೆಲ್ಲ ಕಾರಣ ಆಸಾನಿ ಚಂಡಮಾರುತ. ಮತ್ತು ಇಂಥ ಚಂಡಮಾರುತಗಳು ಬಂದಾಗ ಸಹಜವಾಗಿ ಉಷ್ಣತೆನೂ ಕಡಿಮೆ ಆಗ್ತದ, ಮತ್ತು ಮಳೆ ಕೂಡ ಬಂದು ನೆಲಕ್ಕೆ ತಂಪನ್ನ ಕೊಡ್ತದ. ಇಂಥ ಒಂದು ಮಳೆಗಳೇನದವ, ಆ ಮಳೆಗಳ ರೂಪದೊಳಗೆ ನಮಗೇನು ನೀರು ಸಿಗ್ತದ, ಅದು ಅಮೂಲ್ಯವಾದಂತಹ ಒಂದು ನೀರು. ಅಂಥ ನೀರನ್ನ ನಾವು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗುವುದಕ್ಕೆ ಬಿಡಬಾರದು, ಅದನ್ನ ಸಂಗ್ರಹ ಮಾಡಬೇಕು. ಈಗಾಗಲೇ ಈ ಬಗ್ಗೆ ನಾವು ತಮ್ಮ ಜೊತೆಗೆ ಚರ್ಚೆ ಮಾಡಿವಿ, ಮಾಡ್ತಾ ಇರ್ತೀವಿ. ಮುಂದಿನ ದಿನಗಳಲ್ಲಿ ಸಹಿತ ಇದರ ಬಗ್ಗೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಇಂಥ ನೀರನ್ನ ನಾವು ವ್ಯರ್ಥ ಮಾಡಲಾರದೆ ಅದನ್ನ ನಮ್ಮ ನೆಲದೊಳಗೆ ಇಂಗಿಸುವಂತಹ ಒಂದು ಕೆಲಸ ಮಾಡಿಕೊಳ್ಬಹುದು, ಅಥವಾ ಮನೆ ಮೇಲೆ ಹಿಡಿದಿಟ್ಟು ನಮ್ಮ ಸಂಪುಗಳಲ್ಲಿ ನೀರನ್ನ ಸಂಗ್ರಹ ಮಾಡಿದರೆ ನಮಗ ಆ ನೀರು ಯಾವತ್ತು ಉಪಯುಕ್ತ ಆಗ್ತದ. ನೀರಿದ್ರೆ ನಮ್ಮ ಜೀವನ ಸುಗಮವಾಗಿ ಸರಳವಾಗಿ ನಡೀತದ. ಆದ್ದರಿಂದ ತಾವು ಈ ವಿಚಾರದ ಕಡೆ ಬಹಳಷ್ಟು ಗಂಭೀರವಾಗಿ ಲಕ್ಷ್ಯ ಕೊಡಬೇಕು, ಮತ್ತು ಅಂಥ ಕೆಲಸಗಳನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋದೇ ನಮ್ಮ ಬೇಡಿಕೆ. ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ, ತಮಗೆ ಆ ಮೂಲಕವಾಗಿ ನೀರಿನ ಸಂಗ್ರಹದ ಬಗ್ಗೆ ಸಹಾಯ ಮಾಡುವಂತಹ ಒಂದು ಕಾರ್ಯ ಕೂಡ ಆಗ್ತಾ ಇದೆ. ಆದ್ರೆ ಎಲ್ಲಿ ಮಳೆ ಬೀಳುತ್ತದೆ, ಯಾವಾಗ ಬೀಳುತ್ತದೆ, ಅದನ್ನ ಹಿಡಿಯುವಂತಹ ಒಂದು ಕೆಲಸ ನಮ್ಮದೇ ಅನ್ನುವಂತಹ ವಿಚಾರ ಮತ್ತೆ ಅದು ನಮ್ಮದೇ ಜವಾಬ್ದಾರಿ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡಿದ್ರೆ ಸರಳವಾಗಿ ನಾವು ಸಾಕಷ್ಟು ಕುಡಿಯುವ ನೀರನ್ನು ಕೂಡ ಹಿಡ್ಕೊಳ್ಬಹುದು. ಆಮೇಲೆ ನಮ್ಮ ಬೋರ್ವೆಲ್ಗಳನ್ನ, ಹೊಂಡಗಳನ್ನ, ಬಾವಿಗಳನ್ನ ರೀಚಾರ್ಜ್ ಮಾಡಿಕೊಂಡು ಸ್ವಾವಲಂಬಿಗಳಾಗಬಹುದು ಅನ್ನುವಂತಹ ವಿಚಾರ ಇಲ್ಲದ. ಆದ್ದರಿಂದ ಈಗೇನು ನಮಗೆ ಹೆಚ್ಚಿನ ನೀರು ಸಿಗ್ತದ ಅದನ್ನ ನಾವು ಬಳಸೋದ್ರ ಕಡೆ ಖಂಡಿತವಾಗಿಯೂ ನಮ್ಮ ಪ್ರಯತ್ನಗಳನ್ನ ಬಿಡಬಾರದು ಅನ್ನುವಂತಹ ವಿಚಾರ ಇಲ್ಲಿ ಮನನೀಯವಾದಂಥದ್ದು. ಆತ್ಮೀಯರೇ, ಈಗ ಕೃತಿಕಾ ಮಳೆಯ ಅವಧಿ ನಡೆದ ಕಳೆದ ಮೇ 11ಕ್ಕೆ ಅದರ ಪ್ರವೇಶ ಆಗಿದೆ. ಮೇ 25ರ ತನಕ ಅದರ ಅವಧಿ ಇರ್ತದೆ. ಈ ಸಲ ಕೃತಿಕಾ ಮಳೆ ಈಗಾಗಲೇ ತಮಗೆ ಗೊತ್ತಿರುವಂಗ ಭರ್ಜರಿ ವೃಷ್ಟಿಯನ್ನ ತರ್ತದೆ ಅಂತೇಳಿ ಹೇಳಿದ್ರು. ಕರ್ನಾಟಕದ ಹಲವು ಕಡೆ ಮೋಡ ಕವಿದಂತಹ ವಾತಾವರಣ ಈ ಸಂದರ್ಭದೊಳಗೆ ಇರ್ತದೆ ಅನ್ನುವಂತಹ ಮಾತು ಇತ್ತು. ಕೆಲವು ಕಡೆ ಕುಂಭದ್ರೋಣ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಈ ಸಮಯದೊಳಗೆ ಅನ್ನುವಂಥದ್ದಿತ್ತು. ಬಯಲುಸೀಮೆಯೊಳಗೆ ಬಿಸಿಲಿನ ತಾಪ ಹೆಚ್ಚು ಅಂಥೇಳಿ ಹೇಳಿದ್ರು. ಒಂದು ಮತ್ತು ನಾಲ್ಕನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಸೂರಿಮಳೆ ಆಗಬಹುದು ಅನ್ನುವಂಥದ್ದಿತ್ತು. ಈ ಎಲ್ಲ ಅಂಶಗಳನ್ನ ನಾವು ನೋಡಿದ್ರೆ ಕೃತಿಕಾ ಮಳೆ ಯಾವ ರೀತಿ ಸಂಭವನೀಯತೆ ಇತ್ತು ಈ ಅವಧಿಯೊಳಗೆ, ಅದೇ ರೀತಿಯಾದಂತಹ ಒಂದು ವಾತಾವರಣವನ್ನ ನಾವು ನೋಡಿದೀವಿ ಅಂತ ಹೇಳಿ ಹೇಳ್ಬೋದು. ಕೆಲವು ಕಡೆ ಅಂತೂ ಭರ್ಜರಿ ವೃಷ್ಟಿಯಾಗಿದೆ, ಕುಂಭದ್ರೋಣ ಮಳೆಯಾಗಿದೆ, ಇನ್ನು ಕೆಲವು ಕಡೆ ಬಿಸಿಲಿನ ತಾಪ ಇದೆ. ಯಾವ ರೀತಿ ಒಂದನೇ ಚರಣ ಅಂತ ಹೇಳಿದ್ರು, ಒಂದನೇ ಚರಣದೊಳಗೆ ಈಗೇನು ಅಸಾನಿ ಚಂಡಮಾರುತ ಬಂದು ಹೋಯಿತು, ಅದು ಸಾಕಷ್ಟು ಕಡೆಗಳಲ್ಲಿ ಮಳೆಯನ್ನ ತಂದಿದೆ, ಅದು ಕೂಡ ನಿಜ ಅನ್ನುವಂತಹ ಮಾತು ನಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ಉಳಿದಂತಹದ್ದು ನಾಲ್ಕನೇ ಚರಣ. ಆ ನಾಲ್ಕನೇ ಚರಣಗಳಲ್ಲಿ ಕೂಡ ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದದ. ದಿನಾಂಕ ಮೇ 17, 19, 20, 22, 23 ಈ ದಿನಗಳು ಉಳಿದಾವ. ಈ ದಿನಗಳಂದು ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದದ. ನಾವು ಕೂಡ ಗಮನಿಸೋಣ. ಈಗಾಗಲೇ ಹಿಂದಿನ ಮಳೆ ತಾರೀಕುಗಳನ್ನು ನಾವು ಗಮನಿಸಿದ್ದೀವಿ, ಮುಂದಿನ ತಾರೀಕುಗಳನ್ನು ಕೂಡ ನಾವು ಗಮನಿಸೋಣ. ಈಗಾಗಲೇ ನಾವು ಹೇಳದಂಗ ನೀರಿನ ಸಂಗ್ರಹದ ಕಡೆ ನಾವು ಲಕ್ಷ ಕೊಡೋಣ. ಅದರ ಜೊತೆಗೆ ಗಿಡ ಮರಗಳನ್ನು ಹಚ್ಚುವಂತಹ ಒಂದು ಕೆಲಸದ ಕಡೆ ಕೂಡ ನಾವು ನಿಗಾ ವಹಿಸಬೇಕಾಗಿದೆ. ಯಾಕಂತಂದ್ರೆ ಎಲ್ಲಿ ಗಿಡಗಳಿರ್ತಾವ ಅಲ್ಲಿ ನೀರಿನ ಸಂಗ್ರಹ ಹೆಚ್ಚಿರ್ತದೆ, ಮತ್ತು ನೀರು ನೆಲದೊಳಗೆ ಇಳಿತದೆ. ಹೀಗಾಗಿ ಯಾವತ್ತೂ ತೇವಾಂಶ ನಮ್ಮನ್ನ ಕಾಪಾಡುತ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಮೇ 18ರಿಂದ ಬರುವ ಮಂಗಳವಾರ ಮೇ 24ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಈ ವಾರದೊಳಗೆ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಮೊದಲಿನ ಮೂರು ದಿವಸಗಳು 18, 19, 20 ಬುಧವಾರದಿಂದ ಶುಕ್ರವಾರ ತನಕ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗ್ಯದ. ಆಮೇಲೆ ಉಳಿದಂತಹ ನಾಲ್ಕು ದಿವಸಗಳೇನದವ, ಶನಿವಾರ 21ರಿಂದ ಮಂಗಳವಾರ 24ರ ತನಕ ಒಣ ಬಿಸಿಲಿನ ವಾತಾವರಣ ಇರಬಹುದು. ಆ ಸಮಯದೊಳಗೆ ಮೋಡಗಳು ಕಾಣಿಸಿಕೊಳ್ಳಬಹುದು, ಆದರೆ ಶುಭ್ರ ಬಿಸಿಲಿನ ವಾತಾವರಣ ಹೆಚ್ಚಿದೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಎರಡು ಭಾಗಗಳನ್ನು ಈ ವಾರದೊಳಗೆ ನಾವು ಮಾಡಬಹುದು. ಮೊದಲಿನ ಮೂರು ದಿವಸಗಳು ಮಳೆಯ ವಾತಾವರಣ ಇರುವಂತಹ ದಿನಗಳು, ಆಮೇಲೆ ಒಣ ಬಿಸಿಲಿನ ವಾತಾವರಣ ಇರುವಂತಹ ದಿನಗಳು. ಮಳೆಗಳ ಜೊತೆಗೆ ಮೊದಲಿನ ದಿನಗಳಲ್ಲಿ ಗುಡುಗು ಮಿಂಚು ಇರಬಹುದು, ಸಿಡಿಲಿನ ಅನಾಹುತಗಳು ಕೂಡ ಆಗಬಹುದು. ಅದಕ್ಕೆ ಸುರಕ್ಷಿತವಾಗಿ ಇರಬೇಕು, ಅದಕ್ಕಾಗಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಮುಂದಿನ ದಿನಗಳಲ್ಲಿ ಏನು ನಾವು ಚಟುವಟಿಕೆಗಳನ್ನು ಮಾಡುವುದಕ್ಕೆ ಸಾಧ್ಯದ, ತಾವೇನು ಹಮ್ಮಿಕೊಂಡಿದ್ರಿ ಅದನ್ನು ಮುಂದುವರಿಸುವಂತಹ ಅವಕಾಶಗಳು ಇಲ್ಲಿ ನಮಗೆ ಸಿಗ್ತಾವ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆಯೊಳಗೆ ಬುಧವಾರ 18ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು %40, ಗುರುವಾರ %60, ಶುಕ್ರವಾರ 20ನೇ ತಾರೀಕು %45, ಆಮೇಲೆ ಶನಿವಾರ 21ನೇ ತಾರೀಕಿನಿಂದ ಮಂಗಳವಾರ 24ನೇ ತಾರೀಕಿನ ತನಕ %10 ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆಯೊಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು %45, ಗುರುವಾರ 19 ತಾರೀಕು %50, ಶುಕ್ರವಾರ 20 ತಾರೀಕು %30 ಮತ್ತು 21 24 ಶನಿವಾರದಿಂದ ಮಂಗಳವಾರ ತನಕ %10 ಅನ್ನುವಂತಹ ಒಂದು ಸೂಚನೆ ಅದ. ರಾಯಚೂರು ಜಿಲ್ಲೆಗೆ ಬಂದರೆ ರಾಯಚೂರು ಜಿಲ್ಲೆಯೊಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು %70, ಗುರುವಾರ 19 ತಾರೀಕು %75, ಶುಕ್ರವಾರ 20 ತಾರೀಕು %60, ಆಮೇಲೆ ಶನಿವಾರ 21 ಮಂಗಳವಾರ 24 ತನಕ %10 ಅನ್ನುವಂತಹ ಅನುಮಾನ ಇದೆ. ವಿಜಯಪುರ ಜಿಲ್ಲೆಯೊಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು %45, ಅಲ್ಲದೆ ಶುಕ್ರವಾರ ಕೂಡ ಅಷ್ಟೇ ಅಂದ್ರೆ %45, ಗುರುವಾರ 19 ತಾರೀಕು %85, ಆಮೇಲೆ ಶನಿವಾರ 21 ತನಕ %10 ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆಯೊಳಗ ಬುಧವಾರ 18, ಗುರುವಾರ 19, ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು %85, ಶುಕ್ರವಾರ 20 ತಾರೀಕು %45, ಆಮೇಲೆ ಶನಿವಾರ 21 ಮಂಗಳವಾರ 24 ತನಕ %10. ಯಾದಗಿರಿ ಜಿಲ್ಲೆಯೊಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು %50, ಗುರುವಾರ 70, ಶುಕ್ರವಾರ 20 ತಾರೀಕು %55, ಉಳಿದ ದಿನಗಳು ಶನಿವಾರ 21 ಮಂಗಳವಾರ 24 ತನಕ %10 ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆಯೊಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು %85, ಗುರುವಾರ 19 ತಾರೀಕು %80 ಮತ್ತು ಶುಕ್ರವಾರ 20 ತಾರೀಕು %45, ಶನಿವಾರ 21 ಮಂಗಳವಾರ 24 ತನಕ %10 ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಬಾಗಲಕೋಟೆ ಜಿಲ್ಲೆಯೊಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು %65, ಗುರುವಾರ 19 ತಾರೀಕು %90, ಶುಕ್ರವಾರ 20 ತಾರೀಕು %40, ಶನಿವಾರ 21 ಮಂಗಳವಾರ 24 ತನಕ %10 ಅನ್ನುವಂತಹ ಸೂಚನೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು ಕೇವಲ %10, ಗುರುವಾರ 19 ತಾರೀಕು %65, ಶುಕ್ರವಾರ 20 ತಾರೀಕು %35, ಆಮೇಲೆ ಶನಿವಾರ 21-24 ತನಕ %10 ಅನ್ನುವಂತಹ ಸೂಚನೆ ಸೊಲ್ಲಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಇನ್ನು ಝೈರಾಬಾದ್ ತಾಲೂಕಿನೊಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು %45, ಗುರುವಾರ 19 ತಾರೀಕು %50, ಶುಕ್ರವಾರ 20 ತಾರೀಕು %40, ಶನಿವಾರ 21-24 ತನಕ %10 ಅನ್ನುವಂತಹ ಸೂಚನೆ ಅದ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳನ್ನು ನಾವು ನೋಡಿದ್ವಿ. ಒಟ್ಟಿನೊಳಗ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಇರುತ್ತದೆ. ಮೊದಲಿನ ಮೂರು ದಿವಸಗಳು ಬುಧವಾರದಿಂದ ಶುಕ್ರವಾರ ತನಕ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚು ಸಿಡಿಲುಗಳು ಇರಬಹುದು. ಅದಕ್ಕಾಗಿ ತಾವು ಜಾಗ್ರತೆಯನ್ನು ವಹಿಸುವುದು ಸೂಕ್ತ. 21-24 ಶನಿವಾರದಿಂದ ಮಂಗಳವಾರ ತನಕ ಬಹುತೇಕ ಒಣ ವಾತಾವರಣ ಇರ್ತದೆ, ಬಿಸಿಲಿನ ವಾತಾವರಣ ಇರ್ತದೆ. ಅಲ್ಲಿ ಮಳೆಯ ಸಾಧ್ಯತೆಗಳು ಕೇವಲ %10 ಅನ್ನುವಂಥದ್ದು ತಮಗೀಗಾಗಲೇ ಗೊತ್ತಾಗಿದೆ. ವಾತಾವರಣದ ಉಷ್ಣತೆಯೊಳಗೆ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಇಳಿಕೆಯಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು 2-3 ಡಿಗ್ರಿಯಷ್ಟು ಗರಿಷ್ಠ ಮತ್ತು ಕನಿಷ್ಠ ತಾಪಮಾನದೊಳಗೆ ಇಳಿಕೆ ಆಗುವಂತಹ ಸಂಭವ ಅದ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ, ಆಮೇಲೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಯಾರ್ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಬೇಕು. ಅದರ ಜೊತೆಗೆ ಇನ್ನೂ ಎರಡು ಆಪ್ಗಳು ಬಹಳ ಮುಖ್ಯವಾದಂತಹ ಆಪ್ಗಳು, ಮೇಘದೂತ ಮತ್ತು ದಾಮಿನಿ. ಇವು ಎರಡನ್ನ ತಾವು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಮತ್ತೊಮ್ಮೆ ತಮಗೆ ನೆನಪು ಮಾಡಿಕೊಡುವುದೇನಪ್ಪ ಅಂತಂದ್ರೆ, ಈ ಸಲ ಮುಂಗಾರು ಜಲ್ದಿ ಬರ್ತಾ ಇದೆ. ನಮ್ಮ ಕರಾವಳಿ ತೀರಕ್ಕೆ May 27 ತಾರೀಕಿಗೆ ಮುಂಗಾರು ಆಗಮನ ಆಗ್ತಾ ಇದೆ ಅಂಥೇಳಿ ಭಾರತೀಯ ಹವಾಮಾನ ಇಲಾಖೆಯವರು ಘೋಷಣೆ ಮಾಡಿದ್ದಾರೆ. 27 ತಾರೀಕು ಅಂತಂದ್ರೆ ಅದರ ಮೊದಲು 4 ದಿವಸಗಳು ಇರಬಹುದು ಅಥವಾ ಆ ನಂತರದ 4 ದಿವಸಗಳು ಇರಬಹುದು. ಅಂದ್ರೆ 4 ದಿವಸಗಳು ಹೆಚ್ಚು ಕಡಿಮೆ ಆಗಬಹುದು ಅನ್ನುವಂಥ ವಿಚಾರ ಕೂಡ ಇಲ್ಲಿದೆ. ಹಾಗಾಗಿ ಮೇ 24 May 30 ತನಕ ಕೇರಳ ತೀರಕ್ಕೆ

ಈಗ ದ್ಯಾಮವ್ವ ಮಾದರ್ ಮತ್ತು ಸಂಗಡದಿಂದ ಕೇಳಿ ಇನ್ನೊಂದು ಚೌಡ್ಕಿ ಪದ. ಇದುವರೆಗೂ ದ್ಯಾಮವ್ವ ಮಾದರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ತಜ್ಞವಾಣಿ, ಹಸು ಮತ್ತು ಎಮ್ಮೆಗಳಲ್ಲಿ ಉಣ್ಣೆಗಳ ಸಮಸ್ಯೆ ಮತ್ತು ಹತೋಟಿ ಕ್ರಮ ಕುರಿತು ಡಾ ಕೃಷ್ಣಮೂರ್ತಿ ಸಿಎಂ ಅವರೊಂದಿಗೆ ಸಂದರ್ಶನ, ನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು, ಕೊನೆಯಲ್ಲಿ ಮಾಶಾಳದ ಮಲ್ಲಪ್ಪ ದಾಯಗೋಡಿ ಮತ್ತು ಸಂಗಡಿಗರಿಂದ ಮೈಲಾರಲಿಂಗನ ಪದಗಳನ್ನು ಕೇಳುವಿರಿ. ಇನ್ನು ಹೊತ್ತಾಯ್ತು ಕಾರ್ಯಕ್ರಮ ಮುಗಿಸೋಣಂತ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.